ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ, ಸರ್ವರನ್ನ, ಹಾಗೂ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರುಗಳನ್ನ, ನಿರ್ದೇಶಕರುಗಳನ್ನ, ಹಾಗೆಯೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ, ಆಹಾರ ಸಂಸ್ಕರಣಾ ಘಟಕದ ಮುಖ್ಯಸ್ಥರುಗಳಾದಂತಹ ಹಾಗೆಯೇ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಇವರುಗಳು ಸ್ವಾಗತವನ್ನು ಕೋರಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿದರು. ಈ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ನಬಾರ್ಡ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು 3 ದಿನದ ಒಂದು ತರಬೇತಿ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಎಸ್ಪೆಷಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಬಾರ್ಡ್ ಸಂಸ್ಥೆಯವರು ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರುವ ಎಲ್ಲ 7 ಜಿಲ್ಲೆಗಳಿಗೆ 7 ಬೇರೆ ಬೇರೆ ಒಂದು ಆ ಜಿಲ್ಲೆಗಳ ಪ್ರಮುಖ ಬೆಳೆಗಳನ್ನು ಆಧರಿಸಿ ಅಲ್ಲಿರ್ತಕ್ಕಂಥ ಏನು ರೈತ ಉತ್ಪಾದಕರ ಕಂಪನಿಗಳಿದ್ದಾವೆ ಅವುಗಳನ್ನು ಅವರು ಆಲ್ರೆಡಿ ನಬಾರ್ಡ್ದವರು ಸೆಲೆಕ್ಟ್ ಮಾಡಿದ್ದಾರೆ. ನಾವೀಗ ಆಲ್ರೆಡಿ 2 ಜಿಲ್ಲೆಗಳಿಗೆ, ಒಂದು ಬಳ್ಳಾರಿ ಮತ್ತು ಒಂದು ಯಾದಗಿರಿ ಜಿಲ್ಲೆಗಳಿಗೆ, ಬಳ್ಳಾರಿ ಜಿಲ್ಲೆಯ ರೈತ ಉತ್ಪಾದಕರ ಸಂಸ್ಥೆಗೆ ನಾವು ಒಂದು ಈ ಮೆಣಸಿನಕಾಯಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಒಂದು 3 ದಿನದಲ್ಲಿ ಮಾಹಿತಿಗಳನ್ನು ಮತ್ತು ತಂತ್ರಜ್ಞಾನಗಳನ್ನು ಅವರಿಗೆ ನಾವು ತಲುಪಿಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಅವ್ರದೇ ಆದಂಥ ಒಂದು ಘಟಕದಲ್ಲಿ ಅವರು ಒಳ್ಳೆ ಒಳ್ಳೆಯ ಒಂದು ಪದಾರ್ಥಗಳನ್ನು, ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿ ಈ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ಒಳ್ಳೆಯ ಒಂದು ಲಾಭವನ್ನು ಪಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಯಾದಗಿರಿ ಜಿಲ್ಲೆಯ ರೈತರು ಸಹ ಶೇಂಗಾ ಬೆಳೆಯಲ್ಲಿ ಸಾಕಷ್ಟು ಒಂದು ಏನೇನು ಆಧುನಿಕ ಹೊಸ ಹೊಸ ತಂತ್ರಜ್ಞಾನಗಳಿದ್ದಾವೆ ಸಂಸ್ಕರಣೆಯಲ್ಲಿ ಮತ್ತು ಮೌಲ್ಯವರ್ಧನೆಯಲ್ಲಿ ಅಥವಾ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ವಿಸ್ತೃತವಾಗಿ ನಾವು ಇಲ್ಲಿ 3 ದಿನಗಳ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಅವರು 25 ಜನ ಒಂದು ರೈತ ಉತ್ಪಾದಕರ ಸದಸ್ಯರು ಬಂದು ಭಾಗವಹಿಸಿ ಈ ಒಂದು ತರಬೇತಿಯ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಇದು ಒಂದು 3ನೇ ತರಬೇತಿ ಕಾರ್ಯಕ್ರಮ ಈ ಒಂದು ನಮ್ಮ ವಿಶ್ವವಿದ್ಯಾಲಯ ಮತ್ತು ನಬಾರ್ಡ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ. ಇದರಲ್ಲಿ ಮುಖ್ಯವಾಗಿ ನಾವು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗುಲ್ಬರ್ಗಾದಲ್ಲಿ ಹೆಚ್ಚು ಏನು ಇವು ಬೇಳೆಕಾಳುಗಳನ್ನು ಬೆಳೀತಾ ಇದ್ರೂ ಸಹ ರೈತ ಉತ್ಪಾದಕರ ಕಂಪನಿಗಳನ್ನು ಆಧರಿಸಿ ಅವರು ಯಾವ ರೀತಿ ಏನು ಮಾಡಿದರೆ ಹೆಚ್ಚು ಇಲ್ಲಿಯ ರೈತರಿಗೆ ಅನುಕೂಲ ಆಗ್ತದೆ ಅಂಥೇಳಿ ರಾಯಚೂರು ಜಿಲ್ಲೆಗೆ ನಬಾರ್ಡ್ ಸಂಸ್ಥೆಯವರು ಬೇಳೆಕಾಳುಗಳನ್ನು ಅದರ ಮೌಲ್ಯ ಸರಪಳಿ ಬಗ್ಗೆ ತರಬೇತಿಯನ್ನು ಹಮ್ಮಿಕೋಬೇಕು ಅಂತಂಥೇಳಿ ನಮ್ಮ ಕೂಡ ಡಿಸ್ಕಷನ್ ಮಾಡಿ ಅದರ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಸಿದ್ಧಪಡಿಸಿದ್ದೀವಿ. ಆದ್ದರಿಂದ ಈ ಮುಖ್ಯವಾಗಿ ನಾವು ಈ ರಾಯಚೂರು ಜಿಲ್ಲೆಯಲ್ಲಿಂದ ಯಾವ ಒಂದು ರೈತ ಉತ್ಪಾದಕ ಸಂಸ್ಥೆ ಬರ್ತಾ ಇದೆ ಅಂತ ಕೇಳಿದಾಗ ಮುಖ್ಯವಾಗಿ ಒಂದು ಈ ಏನು ಸ್ವಾಸ್ಥ್ಯ ಏನು ರೈತ ಉತ್ಪಾದಕರ ಕಂಪನಿ ಇದೆ ಆ ಕಂಪನಿಯಿಂದ ಬರ್ತಾ ಇದ್ದಾರೆ ಅಂಥೇಳಿ ನಮ್ಮ ಕಲಾವತಿ ಮೇಡಮ್ ಅವರು ಹೇಳಿದರು. ಅದೇ ರೀತಿಯಾಗಿ ಈ ಸಾಕಷ್ಟು ಬೇರೆ ಬೇರೆ ಒಂದು ಏನು ಕೃಷಿ ಚಟುವಟಿಕೆಗಳು ನಡೀತಾ ಇದ್ದಾವೆ, ಹಾಗಾಗಿ ನಾವು 25 ಜನರಿಗೆ ಆಹ್ವಾನಿಸಿದ್ದೀವಿ. ಎಕ್ಸಿಕ್ಯೂಟಿವ್ಸ್ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ ಬಯಸ್ತಾ ಇದ್ದೀನಿ. ಮುಖ್ಯವಾಗಿ ನಾವು ಬೇಳೆಕಾಳುಗಳ ಬಗ್ಗೆ ಹೇಳಬೇಕಾದ್ರೆ ಭಾರತ ದೇಶ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬೇಳೆಕಾಳುಗಳನ್ನು ಬೆಳೆಯುವಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದೆ ಅಂತ ಹೇಳಬೇಕು. ಈ 140 ಕೋಟಿ ಜನರ ಒಂದು ಏನು ಜನಸಂಖ್ಯೆ ಇದೆ, ಈ ಜನಸಂಖ್ಯೆಗೆ ಬೇಕಾಗುವಂತಹ ಒಂದು ಮುಖ್ಯವಾದ ಪ್ರೋಟೀನ್, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಪ್ರೋಟೀನ್ ಬಹಳ ಮುಖ್ಯವಾದಂತಹ ಅಂಶ. ಆ ಪ್ರೋಟೀನ್ ಕೊಡ್ತಕ್ಕಂಥ ಒಂದು ಧಾನ್ಯ ಯಾವುದು ಅಂತಂದ್ರೆ ಅದು ಈ ಬೇಳೆಕಾಳುಗಳು ಅಂತ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲಿ ಬೇಳೆಕಾಳುಗಳ ಬಗ್ಗೆ ಅದರ ಬಗ್ಗೆ ಒಂದು ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಪ್ರೊಸೆಸಿಂಗ್ ಆಗಿರ್ಬೋದು ಅಥವಾ ಕನ್ಸಂಪ್ಷನ್ ಆಗಿರ್ಬೋದು ಅಥವಾ ಅದರದ್ದು ಎಕ್ಸ್ಪೋರ್ಟ್ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಹೆಚ್ಚಿನ ಒಂದು ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಹ ಸಾಕಷ್ಟು ಒತ್ತು ನೀಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈ ಬೆಳೆದಂಥ ಒಳ್ಳೆಯ ಒಂದು ಏನು ಬೇಳೆಕಾಳುಗಳಿದ್ದಾವೆ ಅವುಗಳನ್ನು ಸಹ ಸಾಕಷ್ಟು ಒಂದು ಬೇರೆ ಬೇರೆ ದೇಶಗಳಿಗೆ ರಫ್ತನ್ನು ಸಹ ಮಾಡ್ತಾ ಇದೆ. ಇಂಪೋರ್ಟು ಮಾಡ್ಕೋತಾ ಇದ್ದೀವಿ, ಎಕ್ಸ್ಪೋರ್ಟು ಮಾಡ್ಕೋತಾ ಇದ್ದೀವಿ. ಇನ್ನೂ ಹೆಚ್ಚು ಹೆಚ್ಚು ನಾವು ಬೇಳೆಕಾಳುಗಳನ್ನು ಇಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಆಮೇಲೆ ಮುಖ್ಯವಾಗಿ ನಾವು ಇಂಪೋರ್ಟ್ ಯಾಕೆ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಇದ್ರದ್ದು ರೇಟು ಮಾರುಕಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ಹೋದಾಗ, 100 ರೂಪಾಯಿ ಮೇಲೆ ಹೋದಾಗ, 120 ರೂಪಾಯಿ ಮೇಲೆ ಹೋದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾರತ ಸರ್ಕಾರದವರು ಸಾಕಷ್ಟು ಒಂದು ಬೇರೆ ರಾಷ್ಟ್ರಗಳಿಂದ ಈ ಬೇಳೆಕಾಳುಗಳನ್ನು ನಮ್ಮಲ್ಲಿ ಇಂಪೋರ್ಟ್ ಮಾಡಿಕೊಂಡು ಬೆಲೆಗಳನ್ನು ಒಂದು ಸ್ಥಿರತೆ, ಬೇಳೆಕಾಳುಗಳ ಬೆಲೆಯಲ್ಲಿ ಒಂದು ಸ್ಥಿರತೆಯನ್ನು ತರಲಿಕ್ಕೆ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದರೆ ನಮ್ಮ ರೈತರು ಇನ್ನೂ ಹೆಚ್ಚು ಹೆಚ್ಚು ಈ ಬೆಳೆ ಕಾಳುಗಳನ್ನು ಬೆಳೆದು ನಮ್ಮಲ್ಲಿಯ ಒಂದು ಜನಸಂಖ್ಯೆಗೆ ಬೇಕಾಗುವಂತಹ ಏನು ಆಹಾರದ ಒಂದು ಡಿಮ್ಯಾಂಡ್ ಇದೆ, ಅದನ್ನ ಪೂರೈಸಲಿಕ್ಕೆ ತಾವೆಲ್ಲರೂ ಶಕ್ಯ ಇದ್ದೀರಿ. ಇನ್ನೂ ಒಂದು ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು. ಆದರೂ ಸಹ ಒಂದು ನಮ್ಮ ಒಂದು ಏನು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಳ್ಳೆ ಒಳ್ಳೆ ತೊಗರಿ ತಳಿಗಳಿದ್ದಾವೆ, ಆಮೇಲೆ ಕಡಲೆ ತಳಿಗಳಿದ್ದಾವೆ, ಹೆಸರು ಕಾಳು ತಳಿಗಳಿದ್ದಾವೆ, ಉದ್ದಿನ ತಳಿಗಳಿದ್ದಾವೆ, ಸಾಕಷ್ಟು ಒಳ್ಳೆಯ ಒಂದು ಪ್ರೊಡಕ್ಟಿವಿಟಿ ಕೊಡ್ತಕ್ಕಂಥ ಒಂದು ಬೆಳೆಗಳನ್ನು ಬೆಳೆ ತಳಿಗಳನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿ ಎಲ್ಲ ರೈತರಿಗೆ ಬೀಜಗಳನ್ನು ಉತ್ಪಾದನೆ ಮಾಡಿ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ TS3R ಮತ್ತು GRG 811 ಅನ್ನೋದು ಸಾಕಷ್ಟು ಒಂದು ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜಗಳನ್ನು ರೈತರಿಗೆ ಹಂಚುವಲ್ಲಿ ಬಹಳ ಸಫಲ ಆಗಿದಂತ ಈ ಒಂದು ನಿಟ್ಟಿನಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಏನು ಈ ಕಲಬುರಗಿ ಬೇಳೆ ಏನಿದೆ ಅದರದ್ದು ಸಹ GI ಟ್ಯಾಗಿಂಗ್ ಆಗಿದೆ. ಅದೇ ಮಾದರಿಯಲ್ಲಿ ತಾವು ಸಹ ಸ್ವಾಸ್ಥ್ಯದವರು ಈ ಒಂದು ಏನು ನಮ್ಮ ಭಾಗದ ಒಂದು ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಬೇಳೆಗಳನ್ನು ಒಳ್ಳೆ ರೀತಿಯಲ್ಲಿ ಉತ್ಪಾದನೆ ಮಾಡಿ ಅದನ್ನು ಒಂದು ಮಾರುಕಟ್ಟೆಗೆ ಒಯ್ದು ಇನ್ನೂ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ತಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆದ್ದರಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ನಂತರ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು, ಬೇಳೆಕಾಳುಗಳು ಮುಖ್ಯವಾಗಿ ದ್ವಿದಳ ಧಾನ್ಯಗಳ ಉತ್ಪಾದನೆ ಜಗತ್ತಿನಲ್ಲಿ ಕಡಿಮೆಯಾಗುತ್ತಿದೆ, ಮುಖ್ಯವಾಗಿ ಆಹಾರ ಭದ್ರತೆಯ ಜೊತೆಗೆ ಪೋಷಕಾಂಶಗಳ ಭದ್ರತೆಯೂ ಕೂಡ ಅವಶ್ಯಕವಾಗಿ ಬೇಕಾಗಿರುತ್ತದೆ. ದಿನನಿತ್ಯದ ಆಹಾರದಲ್ಲಿ ಪ್ರತಿಯೊಬ್ಬರಿಗೆ 80 kg ಬೇಳೆಕಾಳುಗಳ ಅವಶ್ಯಕತೆ ಇದ್ದು ಇದು 40 g ಮಾತ್ರ ಇದೆ. ಇದು ದೇಹಕ್ಕೆ ಪ್ರೋಟೀನ್ ನೀಡುವಂತಹ ಅಂಶವಾಗಿದ್ದು ಇದರ ಬೆಳೆಯ ಉತ್ಪಾದನಕತೆ ಬಗ್ಗೆ ಜೊತೆಗೆ ಮೌಲ್ಯ ಸರಪಣಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ರೈತ ಬಾಂಧವರು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ತಮ್ಮ ಉದ್ಘಾಟನಾ ಮಾತುಗಳನ್ನು ಆಡಿದರು. ಮುಖ್ಯವಾಗಿ ಏನಂದ್ರೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ದೇಶ ಈಗಾಗಲೇ ಸ್ವಾವಲಂಬಿ ಆಗಿದೆ. ಏಕದಳ ಧಾನ್ಯಗಳಲ್ಲಿ ಭತ್ತ ಆಗಿರ್ಬೋದು, ನಮ್ಮ ಗೋಧಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇಂಥ ಒಂದು ಬೆಳೆಗಳಲ್ಲಿ ನಾವು ಸ್ವಾವಲಂಬಿ ಆಗಿದ್ದೀವಿ, ಬೇಕಾದಷ್ಟು ನಾವು ಬೆಳೀತಾ ಇದ್ದೀವಿ. ಆದರೆ ದ್ವಿದಳ ಧಾನ್ಯಗಳಲ್ಲಿನ ನಾವು ನಮಗೆ ಬೇಕಾಗಿರ್ತಕ್ಕಂಥ ಉತ್ಪಾದನೆಯನ್ನು ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ಸಾಕಷ್ಟು ಕಾರಣಗಳಿದ್ದಾವೆ. ಇದ್ರ ಬಗ್ಗೆ ಅಷ್ಟೊಂದು ನಾವು ಗಮನ ಹರಿಸಿಲ್ಲ. ಇದನ್ನು ಅಕ್ಕಡೆ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಮುಖ್ಯವಾದ ಬೆಳೆ ಬೆಳೀತಿರೋದು ತೊಗರಿ ಒಂದೇ ಮಾತ್ರ. ತೊಗರಿ ಬಿಟ್ಟರೆ ಬೇರೆ ಎಲ್ಲ ಬೆಳೆಗಳು ಅಕ್ಕಡೆ ಬೆಳೆಗಳಾಗಿ ಬೆಳೀತಾ ಇದ್ದೀವಿ. ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಹೈಬ್ರಿಡ್ ತಳಿಗಳು ಕಡಿಮೆ ಇದರಲ್ಲಿ, ಏಕದಳ ಧಾನ್ಯ ದ್ವಿದಳ ಧಾನ್ಯಗಳು ಜಾಸ್ತಿ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ನಮಗೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥದ್ರೆ 80 g ನಮಗೆ ಬೇಕು. ಒಬ್ಬ ಮನುಷ್ಯನಿಗೆ ಆರೋಗ್ಯವಂತ ಮನುಷ್ಯನಿಗೆ 80 g ಬೇಳೆಕಾಳುಗಳು ಬೇಕು. ಆದರೆ ನಮ್ಗೆ ಸಿಗ್ತಕ್ಕಂಥರೋದು 40 g ಕಡಿಮೆ ಇದೆ. ಸೊ ಅರ್ಧಕ್ಕಿಂತ ನಮ್ಮ ಪೋಷಕಾಂಶಗಳ ಕೊರತೆ ಇದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಬೇಕೇ ಬೇಕು. ನಮಗೆ ಪ್ರೋಟೀನ್ ಕೊಡ್ತಕ್ಕಂಥ ಒಂದು ಆಹಾರ ಪದ್ಧತಿ ಅಂದರೆ ದ್ವಿದಳ ಧಾನ್ಯ. ದ್ವಿದಳ ಧಾನ್ಯದಲ್ಲಿ ನಮಗೆ ಇಷ್ಟು ಒಂದು 50% ಒಂದು ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ ನಿಯರ್ಲಿ 29-30 kg ಒಬ್ಬ ಮನುಷ್ಯನಿಗೆ ಬೇಕು ವರ್ಷಕ್ಕೆ. ನಮ್ಮಲ್ಲಿ ಸಿಗ್ತಕ್ಕಂಥದ್ದು 17-18 kg ಮ್ಯಾಕ್ಸಿಮಮ್, ನಾಟಿ ಅಂದರೆ 50%. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಪಲ್ಸಸ್ ದಿನ ಅಂತ ಮಾಡಿದ್ದೀವಿ 2016. ಸ್ವಲ್ಪ ಶಿಫ್ಟ್ ಆಯಿತು. ಬರೀ ಮೊದಲಲ್ಲಿ 37-40 g ಆಯಿತು. ಈಗ 47-48 g ಬಂದಿ ನಾವು. ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥದ್ದು 80 g ಅಂತ ದಿನಕ್ಕೆ. ಸೊ ಇನ್ನೂ ಭಾಳಷ್ಟು ಇದಿದೆ. ಆದರೆ ನಾವು ಪಲ್ಸಸ್ ಜಾಸ್ತಿ ತಿನ್ನಲ್ಲ, ಜಾಸ್ತಿ ರೋಗಗಳು ತುತ್ತಾಗ್ತದ್ವಿ. ಕಾರಣ ಏನಪ್ಪ ಅಂದರೆ ನಮಗೆ ಪ್ರೋಟೀನ್ ಸಿಗ್ತಾ ಇಲ್ಲ, ಸಫಿಷಿಯಂಟ್ ಕ್ವಾಂಟಿಟಿ ಪ್ರೋಟೀನ್ ಇಲ್ಲ. ಇಲ್ಲಾಂದರೆ ಹೆಚ್ಚು ಕಡಿಮೆ ಮಾಡ್ತೀವಿ. ಜಾಸ್ತಿ ಬರೀ ನಾವು ಸೀರಿಯಲ್ಸ್ ಅಂದರೆ ಏಕದಳ ಧಾನ್ಯಗಳಂದರೆ ಮಾಡಿ ಬರೀ ಡಯಾಬಿಟಿಕ್ಸ್ಗೆ ಹೋಗ್ತಾ ಇದ್ದೀವಿ. ಬರೀ ಅನ್ನ ಜಾಸ್ತಿ ತಿಂದೀವಿ, ಅನ್ನ ಜೊತೆಗೆ ಇಡ್ಲಿ ಜೊತೆಗೆ ವಡೆ 50% ಬರಬೇಕು. ಸೊ ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚು ಕಡಿಮೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಳೆಕಾಳುಗಳಲ್ಲಿ ಆದರೂ ರೇಟ್ ಸಿಗ್ತಾ ಇಲ್ಲ, ಕಡಿಮೆ ಆಗ್ತದೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ, ರೋಗ ಕೀಟಗಳ ಸಮಸ್ಯೆ ಇದ್ದಾವೆ, ನಮ್ಗೆ ಬೇಕಾಗಿರ್ತಕ್ಕಂಥ ತಳಿಗಳು ಸಿಗಲ್ಲ. ಇದಕ್ಕೆಲ್ಲ ಈಗ ಒತ್ತು ಕೊಡ್ತಿದ್ದಾರೆ. ನಮ್ಮ ಸಂಶೋಧನೆಯಿಂದ ಒಳ್ಳೊಳ್ಳೆ ತಳಿಗಳು ಬಿಡುಗಡೆ ಮಾಡಿದ್ದೇವೆ. ತೊಗರಿಯಲ್ಲಿ TS3R ಆಗಿರ್ಬೋದು, GRG 152 ಆಗಿರ್ಬೋದು, 811 ಆಗಿರ್ಬೋದು, ಹೊಸ ತಳಿ ಬಿಡುಗಡೆ ಮಾಡಿದ್ದೀವಿ. ಈಗ NAM 88 ಅಂತಂದು ಈ ವರ್ಷನೇ ಇನ್ನು ಬಿಡುಗಡೆ ಆಗಿದೆ. ಆ ತಳಿ ಬರ್ತದೆ, ಅದು ರೋಗ ಮತ್ತು ಕೀಟದ ಆವಳಿಯನ್ನು ತಡ್ಕೊಳ್ಳೋ ಶಕ್ತಿ ಇದೆ. ಹೊಸ ಹೊಸ ಹಳೆ ತಳಿಗಳಿಗೆ ಸಾಕಲೇ ಸಾಕಷ್ಟು ಕೀಟಗಳು ಬಾಧಿರ್ತವೆ. ಅದನ್ನು ಬಂದಿರತಕ್ಕಂಥ ಡೈರೆಕ್ಟಾಗಿ ನೀವು ಹಾಗೆ ಮಾರ್ಕೆಟ್ ಮಾಡಿದರೆ ರೇಟ್ ಕಡಿಮೆ. ಮಾರ್ಕೆಟ್ ಡೈರೆಕ್ಟ್ ಕೊಟ್ಟು ಬಿಟ್ರೆ 6,000, 7,000, 8,000 ಕೆಲವೊಂದು ಟೈಮ್ 9,000, 10,000 ಬರ್ಬೋದು. 10,000 ಇದ್ದದ್ದು ಈಗ 7,000-8,000 ಆಗಿರ್ತದೆ. ಈ 6,000 ಕೆಲವರು ಕೊಟ್ಟು ಬಿಡ್ತಾರೆ, ಯಾಕಂದ್ರೆ ಗ್ರೇಡಿಂಗ್ ಆಗ್ಬೇಕು, ಪ್ರೊಸೆಸಿಂಗ್ ಆಗ್ಬೇಕು, ಅದು ಮಾರ್ಕೆಟಿಂಗ್ ಆಗ್ಬೇಕು, ಲೇಬಲಿಂಗ್ ಆಗ್ಬೇಕು. ಹಂಗೆ ಕೊಟ್ಟರೆ ರೇಟ್ ಬರಲ್ಲ. ಅದು ರೇಟ್ ಬರಬೇಕಂದ್ರೆ ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಅಂದ್ರೆ ಯಾವ ರೀತಿ ಮಾಡಬೇಕು? ಬೇಳೆಕಾಳುಗಳು ತೆಗಿಬೇಕು, ಅದು ಗ್ರೇಡ್ ಮಾಡಬೇಕು, ಬೇಳೆಗಳು ಚೆನ್ನಾಗಿರ್ಬೇಕು, ವೆರೈಟಿ ವೈಸ್ ಸಾರ್ಟ್ ಔಟ್ ಮಾಡಬೇಕು. ಎಲ್ಲ ಮಿಕ್ಸ್ಡ್ ವೆರೈಟಿ ಮಾಡಿದ್ರೆ ಬೇರೆ ಬೇರೆ ಇದಾವೆ, ಬ್ರ್ಯಾಂಡೆಡ್ ಇದಾವೆ. ಮಾರ್ಕೆಟ್ನಲ್ಲಿ ಇದೇ ಬ್ರ್ಯಾಂಡೇ ಬೇಕು ನಮಗೆ, ಗಣೇಶ ಬ್ರ್ಯಾಂಡೇ ಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಬ್ರ್ಯಾಂಡನ್ನು ನೀವು ಕ್ರಿಯೇಟ್ ಮಾಡಬೇಕು. ನಮಗೆ ತೂರ್ ದಾಲ್ ತೊಗರಿ ಜಿ ಐ ಇಂಡಿಕೇಟರ್ ಆಗಿ ನಮಗೆ ಸಿಕ್ಕಿದೆ, ಜಿ ಐ ಟ್ಯಾಗ್ ಸಿಕ್ಕಿದೆ. ಜಿ ಐ ಟ್ಯಾಗನ್ನು ನಾವು ಉಪಯೋಗ ಮಾಡಿಕೊಂಡು ನಾವು ಬೆಳೆದರೆ ವಿದೇಶಕ್ಕೆ ಬೇಕಾದ್ರೆ ರಫ್ತು ಮಾಡ್ಬೋದು. ನೀವು ಸುಮ್ಮನೆ ಮಾರಾಟ ಮಾಡಿದರೆ ಯಾರೂ ನಿಮಗೆ ಕೊಡೋದಿಲ್ಲ. ಅದನ್ನು ನೀವು ಮಾರಾಟ ಮಾಡಿ ಪ್ರೊಸೆಸಿಂಗ್ ಮಾಡಿ ಅದಕ್ಕೆಲ್ಲ ಏನೇನು ಫಾರ್ಮಾಲಿಟೀಸ್ ಇದಾವೆ ಅದನ್ನೆಲ್ಲ ಮಾಡಬೇಕು. ನಮ್ಮ ಇದು ವಿಶ್ವವಿದ್ಯಾಲಯದಲ್ಲೆಲ್ಲ ಅದು ಮಾಡ್ತಾರೆ. ಒಂದು ಪಕ್ಷ ನಿಮಗೆ ಬೇಳೆನೂ ಬೇಳೆ ತುಂಡು ತುಂಡಾಗಿ ಸಣ್ಣ ಸಣ್ಣ ಪೌಡರ್ ಬಂದ್ರೂ ಕೂಡ ಅದನ್ನು ಬೇಳೆವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಇದನ್ನ ತಂತ್ರಜ್ಞಾನ ಇದೆ. ನಮ್ಮ ವಿಜ್ಞಾನಿಗಳ ಹತ್ರ ಜೊತೆ ನೋಡಿಬಿಟ್ಟು ನೀವು ಮಾಡಿದರೆ ನಿಮ್ಮ ಒಂದು ಬೇಳೆಗೆ ಒಳ್ಳೆ ಮೌಲ್ಯವರ್ಧನೆ ಕೊಡ್ತದೆ, ಮಾರ್ಕೆಟಿಂಗ್ ಸಿಗ್ತದೆ, ಬ್ರ್ಯಾಂಡಿಂಗ್ ಸಿಗ್ತದೆ, ಅದು ಮಾಡಿದರೆ ಮಾತ್ರ ಸಿಗ್ತದೆ. ಆ ನಿಟ್ಟಿನಲ್ಲಿ ತಾವು ಮಾಡಬೇಕು. ಉದಾಹರಣೆ, ಒಬ್ಬ ರೈತರಿಗೆ ಹೇಳಿದ್ರು, ಸಾವಯವದಿಂದ ನಾನು ತೊಗರಿ ಬೆಳೀತಾ ಇದ್ದೀನಿ, ಹಣ್ಣು ಬೆಳೀತಾ ಇದ್ದೀನಿ, ತರಕಾರಿ ಬೆಳೀತಾ ಇದ್ದೀನಿ ಅಂತ. ಆ ಥರ ಒಂದು ಬ್ರ್ಯಾಂಡ್ ಆಗಬೇಕು, ನಿಮಗೆ ಬ್ರ್ಯಾಂಡಲ್ಲಿ ಗೊತ್ತಿರಬೇಕು. ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಮಾಡಿ ಹೊಡೆದು ಬಿಡ್ತಾರೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇವನು ಮಿಕ್ಸ್ ಮಾಡ್ತಾನಂತಂದ್ರೆ ಯಾರೂ ತಗೊಳಲ್ಲ, ನೀವು ಬೆಳೆದದ್ದೆಲ್ಲ ವೇಸ್ಟ್ ಆಗಿಬಿಡ್ತದೆ. ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಇರಬೇಕು. ಡಿಮ್ಯಾಂಡ್ ಎಲ್ಲಿದ್ದರೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರ್ತದೆ, ಡಿಮ್ಯಾಂಡ್ ಇಲ್ಲ ಅಂದ್ರೆ ಮಾರ್ಕೆಟ್ನಲ್ಲಿ ಯಾರಿಗಿರ. ಮನುಷ್ಯನಿಗಾದ್ರೆ ಅಷ್ಟೇ, ಪ್ರಾಣಿಗಾದ್ರೆ ಅಷ್ಟೇ, ಪಕ್ಷಿಗಾದ್ರೆ ಅಷ್ಟೇ, ಬೇಳೆಕಾಳಿಗಾದ್ರೆ ಅಷ್ಟೇ. ನಿಮಗೆ ಡಿಮ್ಯಾಂಡ್ ಅಲ್ಲಿ ಇರಬೇಕು. ನೀವು ಡಿಮ್ಯಾಂಡ್ ಇಲ್ಲ ಅಂದ್ರೆ ಯಾರು ಒಳ್ಳೆ ಚೆನ್ನಾಗಿದ್ದಾರೆ, ಸೈಂಟಿಸ್ಟ್ ಚೆನ್ನಾಗಿದ್ದಾರೆ, ಅವ್ರ ಹತ್ರನೇ ಜಾಸ್ತಿ ಬರ್ತಾರೆ. ಯಾಕಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಕ್ಕೋಸ್ಕರ ರೈತನ ಹತ್ರ ನೀವು ಪ್ರೊಡ್ಯೂಸ್ ಚೆನ್ನಾಗಿ ಮಾಡೋದು ಆ ರೈತನ ಹತ್ರ ಹೋಗಿ ಅಂತ ಹೇಳ್ತಾರೆ. ಆ ಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು. ನೀವು ಯಾವಾಗಲೇ ನಮ್ದು ಇಂಡಿಯಾ ಏನಪ್ಪ ಅಂತಂದ್ರೆ ಮಿಕ್ಸ್ ಬರೆ ಎಲ್ಲ ಸುಮ್ಮನೆ ಮಿಕ್ಸ್ ಮಾಡೋದು, ಬೇಗ ಬೇಗ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬಿಡೋದು. ಆಮೇಲೆ ಸ್ವಲ್ಪ ಇದಾದ್ಮೇಲೆ ನಮ್ದು ವೆನಿಲಾ ಬಂದಿತ್ತು, ವೆನಿಲಾ ಬಂದಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು, ಅದರೊಳಗೆ ಕಡ್ಡಿನ ತೋರಿಸಿಬಿಟ್ರು, ಆವಾಗ ಏನ್ಬಿಡ್ತದೆ ಕಬ್ಬಿಣದಲ್ಲಾಗಿ ರಿಜೆಕ್ಟ್ ಮಾಡಿ ವೆನಿಲಾನ ಬಿತ್ತದೆ ಎಲ್ಲ ಈಗ ಮಾರ್ಕೆಟ್ನಲ್ಲಿ ನಾವು ಇದಾಗ್ತದೆ. ಅದಕ್ಕೆ ಸಾವಯವ ಅಂತಂದ್ರೆ ಪೆರಿನಿಯಲ್ ಕ್ರಾಪ್ಸ್ ನಲ್ಲಿ ಈಜಿ ಮಾಡಬಹುದು, ಪಲ್ಸಸ್ ನಲ್ಲಿ ಈಜಿ ಮಾಡಬಹುದು. ಯಾಕಂದ್ರೆ ಪಲ್ಸಸ್ ದ್ವಿದಳ ಧಾನ್ಯಗಳು ವಾತಾವರಣದಲ್ಲಿರ್ತಕ್ಕಂತ ಶೇಕಡಾ 80% ಸಾರಜನಕ ನಮ್ಮ ಫ್ಯಾಕ್ಟರಿ ವಾತಾವರಣದಲ್ಲಿದೆ. ಅದನ್ನ ಹಿಡ್ಕೊಳ್ಳೋ ಶಕ್ತಿ ಈ ದ್ವಿದಳ ಧಾನ್ಯಗಳು ಮಾತ್ರ. ನಾವು ಫ್ರೀಯಾಗಿ ಸಿಗ್ತವೆ, ಗೊಬ್ಬರ ಹಾಕೋದು ಅಷ್ಟೊಂದು ಬೇಕಿಲ್ಲ ಅದಕ್ಕೆ. ಈ ನಿಟ್ಟಿನಲ್ಲಿ ಅದನ್ನ ಬೆಳಿಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗಾಗುತ್ತೆ. ಮಣ್ಣಿನ ಫಲವತ್ತತೆ ಚೆನ್ನಾಗಾದ್ರೆ ನಮಗೆ ಚೆನ್ನಾಗಿ ಬೆಳೆ ಬರ್ತದೆ. ನೆಕ್ಸ್ಟ್ ಸೀರಿಯಲ್ಸ್ ಹಾಕ್ಬೋದು. ಪಲ್ಸಸ್ ಫಾಲೋಡ್ ಬೈ ಸೀರಿಯಲ್ಸ್ ಹಾಕಿದ್ರೆ ಏನು ಪ್ರಾಬ್ಲಮ್, ಬರೀ ಸೀರಿಯಲ್ಸ್ ಹಾಕಿಬಿಟ್ರೆ ನಿಮ್ಮೆಲ್ಲ ತಗೊಂಡು ಹೋಗ್ಬಿಡ್ತದೆ ಮಾರ್ಕೆಟ್ನಲ್ಲಿ, ಬ್ಯಾಂಕ್ ಎಲ್ಲ ಖಾಲಿ ಆಗಿಬಿಡ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆದರೆ ಮತ್ತೆ ಬ್ಯಾಂಕ್ ಕ್ರಾಪ್ಟ್ ಆಗಿಬಿಡ್ತಾರೆ, ಮತ್ತೆ ತಿರುಗಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ರೊಟೇಟ್ ಮಾಡಬೇಕು. ಬರೀ ಪಲ್ಸ್ ಬೆಳೆದ್ರೂ ಸಮಸ್ಯೆ, ಒಂದೇ ಬೆಳೆ ಒಂದೇ ಹತ್ತಿರದೆ ಕೀಟ ರೋಗ ಬಾಧೆಗಳು ಅಲ್ಲೇ ಇರ್ತವೆ, ಮತ್ತೆ ಬಂದ ತಕ್ಷಣ ರೆಡಿ ಆಗಿಬಿಡ್ತಾವೆ. ಅದನ್ನು ನೀವೆಲ್ಲ ಕಂಟ್ರೋಲ್ ಮಾಡೋಕೆ ಸಾಕಷ್ಟು ಖರ್ಚು ಮಾಡಬೇಕು. ಅದಕ್ಕೋಸ್ಕರ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರೆ ನಿಮಗೆ ಮಣ್ಣಿನ ಫಲವತ್ತತೆ ಆಗುತ್ತದೆ, ನಿಮ್ಮ ಬೆಳೆಗಳು ಬೇರೆ ಬೇರೆ ಎಲ್ಲ ಬೆಳೆಗಳು ಬರ್ತವೆ. ಈ ನಿಟ್ಟಿನಲ್ಲಿ ಮಾಡಬಹುದು. ಸೊ ಮೊದಲು ಉತ್ಪಾದನೆ ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸಿಂಗ್, ವ್ಯಾಲ್ಯೂ ಅಡಿಷನ್, ಅದನ್ನ ಮಾರ್ಕೆಟಿಂಗ್, ಈ ರೀತಿ ಎಲ್ಲ ಪ್ರೊಸೆಸ್ ಆಗ್ಬೇಕು. ಈಗೆಲ್ಲ ನೀವು ಸಾಕಷ್ಟು ಉತ್ಪಾದನೆ ಮಾಡಿದ್ರೆ ಅಂತ ಹೇಳಿದ್ರೆ ಈಗ ಹೇಳಿದ್ರೆ ಶೇಂಗಾ ಬೆಳೆಯಲ್ಲಿ ಬೆಳೀತಾರೆ ಅಂತಂದ್ರೆ ಶೇಂಗಾ ಬೆಳೆಯನ್ನು ಸಾಕಷ್ಟು ಮಾಡಬಹುದು. ಅದನ್ನು ಚೆನ್ನಾಗಿದೆ, ಪ್ರೋಟೀನು ಮತ್ತು ಆಯಿಲ್ ಎರಡೂ ಇರ್ತದೆ. ಸೊ ಆಯಿಲ್ ಶೀಡಲ್ಲಿ ನಾವು ಸಫಿಷಿಯಂಟ್ ಇಲ್ಲ, ನಮಗೆ ಬೆಳ್ಕಾಗತ್ತ ಸಫಿಷಿಯಂಟ್, ಬೇರೆ ದೇಶದಿಂದ ನಾವು ಡಿಪೆಂಡ್ ಆಗಿದ್ದೀವಿ. ಆಯಿಲ್ ಎಲ್ಲ ನಮ್ಗೆ ಬರ್ತಕ್ಕಂಥದ್ದು ಬೇರೆ ದೇಶದಿಂದ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ನಾವೇ ಸ್ವಾವಲಂಬಿಗಳಿಗೆ ಆಗಬೇಕು. ಸ್ವತಂತ್ರ ಪೂರ್ವದಲ್ಲಿ ಏನೂ ಸಿಕ್ತಿದ್ದಿಲ್ಲ ನಮಗೆ, ಈಗ ನಾವು ಬೇರೆ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ವಿಜ್ಞಾನ ತಂತ್ರಜ್ಞಾನ ಒಂದು, ಇದು ನಿಮ್ಮ ಒಂದು ಬಲ, ನೀವೊಂದು ಡಿಟರ್ಮಿನೇಷನ್. ರೈತರೊಂದು ರೈತರು ಬೆಳ್ಕೊಡ್ಲಿಲ್ಲ ಅಂದ್ರೆ ಯಾರು ಉದ್ದಾರ ಆಗಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಇಂಡಸ್ಟ್ರೀಸ್ ಬಿದ್ದು ಬಿಡ್ತವೆ. ರೈತರು ನೀವು ಏನೇನು ಮಾರ್ಕೆಟಿಗೆ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಇಂಡಸ್ಟ್ರೀಸ್ ಖಾಲಿ ಕುಂದಿರ್ತವೆ. ಅದಕ್ಕೋಸ್ಕರ ನೀವು ಚೆನ್ನಾಗಿರ್ಬೇಕು, ನಿಮ್ ಚೆನ್ನಾಗಿರ್ಬೇಕನ್ನೋ ಉದ್ದೇಶದಿಂದ ಸರ್ಕಾರ ನಿಮಗೆ ಸಾಕಷ್ಟು ನಿಮ್ದು ಒಂದು ಶಕ್ತಿ ಬರಬೇಕು, ಗುಂಪು ಮಾಡಬೇಕು. ನೀವು ಒಂದು ಗುಂಪಿನಲ್ಲಿ ಹೋಗ್ಬಿದ್ರೆ ಎಲ್ಲರಿಗೂ ವ್ಯಾಲ್ಯೂ ಸಿಗ್ತದೆ. ಅದಕ್ಕೋಸ್ಕರ ಈ ರೀತಿ ನೀವು ಮಾಡಿದ್ರೆ ನೀವೊಂದು ಸಣ್ಣದೊಂದು ಮಿಲ್ ಅಲ್ಲಿ ನಿಮ್ಮಲ್ಲೇ ಹಾಕ್ಬೋದು. ಸಣ್ಣ ಮಿಲ್ ಹಾಕಿ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸನ್ನು ಅಲ್ಲೇ ನೀವು ಮೂರಲ್ಲೇ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿ ಚೆನ್ನಾಗಿ ಬರ್ತದೆ. ರೇಟ್ ಜಾಸ್ತಿ ಆಗುತ್ತೆ ನಿಮಗೆ. ನಾವು ಬೇಳೆಕಾದ್ರೆ ಎಷ್ಟು ಕೊಡ್ತೇವೆ, ಬೀದಕ್ಕಾದ್ರೆ ಎಷ್ಟು ಕೊಡ್ತೇವೆ, 80 ಇದಕ್ಕೆ 6 ರೂಪಾಯಿ 7 ರೂಪಾಯಿ ಕೆ ಜಿ ಕೊಡೋದು ಬಂದು ಕಡಿಮೆ ಆಗ್ತದೆ, ಜಾಸ್ತಿ ಆಗ್ಬಿಡ್ತದೆ. ಆ ನಿಟ್ಟಿನಲ್ಲಿ ತಾವು ಇದಕ್ಕೆ ಹೆಚ್ಚಿನ ಗಮನ ಹರಿಸಿ ಇಲ್ಲೆಲ್ಲ ನೀವು ಒಂದು ಹೆಚ್ಚಿನ ಮಾಹಿತಿಗೆ ನಮ್ಮ ವಿಜ್ಞಾನಿಗಳಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ, ಯಾಕಂದ್ರೆ ಪಲ್ಸ್ 2016 ಎಕ್ಸ್ಕ್ಲೂಸಿವ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಪಲ್ಸ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಜಂಪ್ ಆಯಿತು, ಯಾಕಂದ್ರೆ ಜಾಸ್ತಿ ಇನ್ಸೆಂಟಿವ್ಸ್ ಕೊಟ್ಟಿವಿ, ಮಿನಿ ಕಿಟ್ಸ್ ಕೊಟ್ಟಿವಿ, ಈಗೆಲ್ಲ ಕೊಡ್ತಿದ್ದಾರೆ. ಈಗ ನಾವು ನಮ್ಮ ಇದರಲ್ಲಿ ಸಾಕಷ್ಟು ಉತ್ಪಾದನೆ ಮಾಡಿದ್ವಿ. ನಮ್ದು ಪಲ್ಸ್ ಬೌಲ್ ದ್ವಿದಳ ಧಾನ್ಯಗಳ ಒಂದು ಖನಿಜ ಈ ಒಂದು, ಯಾಕಂದ್ರೆ ಇಲ್ಲಿ ಈ ಏರಿಯಾದಲ್ಲೇ ಜಾಸ್ತಿ ಬೆಳೀತೀವಿ. ಗುಲ್ಬರ್ಗ ಅಂದ್ರೆ ದ್ವಿದಳ ಧಾನ್ಯಗಳು, ಕಾಳಜಿ ಇಡೀ ನಮ್ಮ ದೇಶಕ್ಕೆ ಇದು ಒಂದು ಇದು ಖನಿಜ ಇದ್ದಂಗೆ. ಇಲ್ಲಿಂದ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳು ನಮ್ಮ ಬೀಜ ಕಳಿಸ್ತಾ ಇದ್ದೀವಿ ನಾವು. ಈಗಾಗಲೇ TS3R ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟದ ನಮ್ದು. ಇನ್ನು ಉಳಿದಿರೋದು ಎರಡೇ ವೆರೈಟಿ ಉಳಿದಾವೆ. ಅದೇ ರೈತರಿಗೆ ಹೇಳ್ರಿ, ಹೆಚ್ಚಿನ ಬೆಳೆ ಬೆಳಿಬೋದು, ಇದು ಯಾವುದೇ ತರಹದ ಹಾನಿ ಇಲ್ಲ ಭೂಮಿಗೆ. ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಯಾವುದೇ ತರಹದ ಹಾನಿ ಅಂತೂ ಆಗಲ್ಲ, ಒಳ್ಳೇದಾಗ್ತದೆ. ಸಾಕಷ್ಟು ಬೆಳೆದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಅದನ್ನು ನೀವು ಹಾಗೆ ಕಾಲ್ ಮಾಡೋ ಬದಲು ಬೆಳೆ ಮಾಡಿ ಮಾರ್ಕೆಟ್ ಮಾಡಿ ಕೊಟ್ಟರೆ ಇನ್ನು ಒಳ್ಳೆ ಡಿಮ್ಯಾಂಡ್ ಇರ್ತದೆ. ಆ ನಿಟ್ಟಿನಲ್ಲಿ ಹೇಳ್ತಾ ನಮಗೆಲ್ಲರಿಗೂ ವಂಶಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಂದು ಹೇಳ್ತಾ ನಾನು ಹೇಳಿದ ಮೊದಲು ಜೈ ಜಯ ಕಾಲ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್ ಇವರುಗಳು ಮಾತನಾಡಿ, ಇತ್ತೀಚೆಗೆ ಆಹಾರ ಸಂಸ್ಕರಣೆಯಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಲಭ್ಯವಾಗಿದ್ದು ವ್ಯಾಕ್ಯೂಮ್ ತಂತ್ರಜ್ಞಾನದಿಂದ ಆಹಾರವನ್ನು ಬಹುದಿನಗಳವರೆಗೆ ಕೆಡದಂತೆ ಸಂರಕ್ಷಿಸಿಡುವ ತಂತ್ರಜ್ಞಾನವಿದ್ದು ಇಂತಹ ಆಧುನಿಕ ತಂತ್ರಜ್ಞಾನಗಳನ್ನು ರೈತ ಬಾಂಧವರು ಅಳವಡಿಸಿಕೊಳ್ಳಲು ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಇದು ನಮ್ಮದು 3ನೇ ತರಬೇತಿ ಕಾರ್ಯಕ್ರಮ ನಮ್ಮ ವಿಷಯದಲ್ಲಿ ಏರ್ಪಡಿಸತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ಆಲ್ಮೋಸ್ಟ್ ಫೆಬ್ರವರಿ ತಿಂಗಳಲ್ಲಿ ನಾವು ನಬಾರ್ಡ್ ಜೊತೆಗೆ MOU ಮಾಡಿಕೊಂಡಿದ್ವಿ. ಮೊದಲನೇದಾಗಿ ಅವರು ಬಳ್ಳಾರಿ ಅವರಿಗೆ ತರಬೇತಿ ಕಾರ್ಯಕ್ರಮ ನೀಡಲಾಗಿತ್ತು. ಎರಡನೇದಾಗಿ ಯಾದಗಿರಿ ರೈತರು ಬಂದವರಿಗೆ ತರಬೇತಿ ನೀಡಲಾಗಿತ್ತು. ಇದು 3ನೇ ತರಬೇತಿ, ಇನ್ನೂ ಒಂದು 2-3 ಇದ್ದಾವೆ. ಇದು ಒಂದು ಈ ತರಬೇತಿ ಪಲ್ಸಸ್ ಅಂತ ತಾವು ಕೊಡ್ತಾ ಇದ್ದೀರಾ. ನನಗೆ ತಮಗೆಲ್ಲ ಗೊತ್ತಿರ್ಬೋದು ಪಲ್ಸಸ್ಸು ತುಂಬ ಇಂಪಾರ್ಟೆನ್ಸು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈಗಿನ ರೇಟಲ್ಲಿ 120-130 ರೂಪಾಯಿ ಹೋಗ್ತಾ ಇದೆ. ಈಗ ತಾವುಗಳು ಏನು ಮಾಡಬೇಕು ಅಂತಂದರೆ, ನಿಮ್ಮ ಸಂಸ್ಥೆಗಳಿಂದ ಅಥವಾ ನಿಮ್ಮ ಉತ್ಪಾದನಾ ಸಂಸ್ಥೆಗಳಿಂದ ತಾವು ಪಲ್ಸಸ್ಸನ್ನು ಯಾವ ಥರ ಪ್ರಿಸರ್ವ್ ಮಾಡಬೇಕು ಅನ್ನೋದು ನಮಗೆ ಈಸ್ ಇಂಪಾರ್ಟೆಂಟ್. ನಾನು ನಿನ್ನೆ ಅಷ್ಟೇ ನಮ್ಮ ಪ್ರಾಸೆಸಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದು ವ್ಯಾಕ್ಯೂಮ್ ಪ್ಯಾಕಿಂಗ್ ಒಂದು ಯೂನಿಟ್ ಇದೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ಅಲ್ಲಿ 1/2 KG ಹಿಡಿದು 50 KG ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡ್ತಾರೆ. 500 ಗ್ರಾಮಿಂದ 50 KG ದೊಡ್ಡದು ವ್ಯಾಕ್ಯೂಮ್ ಪ್ಯಾಕಿಂಗ್ ಇದೆ. ಎಲ್ಲ ಆಲ್ಮೋಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಾವು ಡೈರೆಕ್ಟರ್ಸ್ ಬಲ್ಕ್ ಪರ್ಚೇಸ್ ಮಾಡ್ತೀರಿ, ಹಾಗೆ ಇಟ್ಕೋತೀರ. ತಮಗೆಲ್ಲ ಗೊತ್ತಿರ್ಬೋದು ಬ್ಲೂಚಿಟ್ಸ್ ಸಿಕ್ಕಾಪಟ್ಟೆ ಬರ್ತದೆ ಹುಳ ಅದಕ್ಕೆ. ಸೊ ನಿಮ್ಮಲ್ಲಿ ಆಲ್ಮೋಸ್ಟ್ ಒಂದು 25% ಲಾಸ್ ಆಗುತ್ತೆ. ಸೊ ಹಾಗಾಗಿ ತಾವುಗಳು ಏನಾದರೂ ಇಂಥ ಒಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ತಮ್ಮ ಸಂಸ್ಥೆಗಳಿದಾವಲ್ಲ ಬಲ್ಕ್ ಆಗಿ ಒಂದು 10-20 ಸೆಕೊಂಡು ಒಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ಬೋದು. ಎಷ್ಟು ತಿಂಗಳು 1 ವರ್ಷದವರೆಗೆ ಇರ್ಬೋದು ಅನ್ಸುತ್ತೆ ಅಲ್ವ? 1 ವರ್ಷದವರೆಗೆ ಯಾವುದೇ ಹುಳ ಇಲ್ಲದಂಗೆ ತಾವು 1 ವರ್ಷದವರೆಗೆ ಪ್ರಿಸರ್ವ್ ಮಾಡ್ಬೋದು. ರೇಟ್ ಬರೋವರಿಗೆ ಹೆಂಗೆ ಚಿಲ್ಲಿಯವರು ಕೊಳ್ಸೋದನ್ನ ಇಡ್ತಾರೋ ಹಾಗೆ ಎಲ್ಲ ಗಾಳಿ ತೆಗೆದುಬಿಡುತ್ತೆ, ಹುಳನೇ ಬರಲ್ಲ. ಅದಕ್ಕೆ ತಾವು ದಯವಿಟ್ಟು ಕರ್ಕೊಳ್ತಾ ಅನ್ಸುತ್ತೆ ಪ್ರಾಸೆಸಿಂಗ್ ಯೂನಿಟ್ಗೆ. ನಾನು ಕೂಡ ನಿನ್ನೆ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆ ತಗೊಂಬಂದಿದ್ದೀನಿ, ರೈಸು ತಗೊಂಬಂದಿದ್ದೀನಿ, ಎಲ್ಲ ವ್ಯಾಕ್ಯೂಮ್ ಪ್ಯಾಕ್ ಮಾಡಿಸಿದ್ದೆ ನಿನ್ನೆ, ಇವ್ರ ಮನೆಗೆ ತೊಗೊಂಡೋಗ್ತಾ ಇದ್ದೆ ನಾನು. ಸೊ ಹಾಗಾಗಿ ನನಗೆ 1 ವರ್ಷದವರೆಗೆ ಯಾವುದು ಕಾಟ ಇರಲ್ಲ. ಸೊ ಹಾಗಾಗಿ ಇದು ಒಳ್ಳೆ ತಂತ್ರಜ್ಞಾನ ನಮ್ಮಲ್ಲಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಇರೋದು. ಇದು ತಮಗೆಲ್ಲ ಮಾರ್ಕೆಟಲ್ಲಿ ನೋಡಿರ್ಬೋದು, ಈ ಎಸ್ಪೆಷಲಿ ಇದಕ್ಕೆ ಮಾಡ್ತಾರೆ, ಕ್ಯಾಶ್ನಟ್ಗೆ ಮಾಡ್ತಾರೆ, ಕ್ಯಾಶ್ನಟ್ಗೆ ಮ್ಯಾಗಿಗೆಲ್ಲ ಮಾಡ್ತಾರೆ ವ್ಯಾಕ್ಯೂಮ್ ಪ್ಯಾಕಿಂಗ್. ಸೊ ಸುಮ್ಮನೆ ಕಟ್ ಮಾಡಿದ ತಕ್ಷಣ ಯೂಸ್ ಮಾಡ್ಬೋದು ಇದು. ಹಾಗೆ ನೀವು ಒಂದು ವರ್ಷದವರೆಗೆ ವಿತೌಟ್ ಎನಿ ಡ್ಯಾಮೇಜ್ ರೇಟ್ ಸಿಗೋವರೆಗೆ ಕೂಡ ತಾವು ನಾರ್ಮಲ್ ಕಂಡೀಷನ್ ನಾರ್ಮಲ್ ಟೆಂಪ್ರೇಚರ್ ಇರ್ಬೋದು. ಅದು ಒಂದು ತಂತ್ರಜ್ಞಾನ ಇದೆ. ಆಮೇಲೆ ನಿಮಗೆ ಒಳ್ಳೆ ಡಿಮ್ಯಾಂಡ್ ಸಿಗಬೇಕಂತಂದರೆ ಬ್ರ್ಯಾಂಡಿಂಗ್ ಬೇಕಾಗುತ್ತೆ. ಸೊ ಅದ್ರ ಪರವಾಗಿ ಅದಕ್ಕೆ ತಕ್ಕಂಗೆ ತಾವುಗಳು ಕೂಡ ತಮ್ಮ ಏನು ಫಸಲು ಬರುತ್ತಲ್ಲ ಅದನ್ನು ಯಾವ ಥರ ತಾವುಗಳು ಪ್ರೊಕ್ಯೂರ್ ಮಾಡ್ಕೋತೀರಾ. ಪ್ರೊಕ್ಯೂರ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಬ್ರ್ಯಾಂಡಿಂಗ್ ಬೇಕು ಅಂತಂದರೆ ಮೇಜ್ ಆರ್ಗ್ಯಾನಿಕ್ ಬೇಕು ಅಂತ ಕೇಳ್ತಾ ಇದ್ದೀನಿ ದಿನಗಳಲ್ಲಿ. ಎಲ್ಲ ಕಡೆಗೆ ಹೋದ್ರೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಂತ ಲೇಬಲ್ ಮಾಡ್ತಾರೆ, ಎಲ್ಲ ಕಡೆಗೆ ಅದೇ ಇದೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಂತಲೇ ಲೇಬಲ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಎಲ್ಲಿ ಫಸಲು ಪ್ರೊಕ್ಯೂರ್ ಮಾಡ್ಕೋತೀರಾ ಅವ್ರು ಎಷ್ಟು ಪ್ರಮಾಣದಲ್ಲಿ ಔಷಧಿ ಹೊಡಿತಾ ಇದ್ದಾರೆ ಅದನ್ನು ಸ್ವಲ್ಪ ತಾವು ಮಾನಿಟರ್ ಮಾಡಬೇಕಾಗುತ್ತೆ. ಸುಮ್ಮನೆ ತೊಗೊಳ್ಳೋದು ಇಟ್ಕೊಳ್ಳೋದು ಬಜಾಸ್ ನೀವು ಹೊರಗಡೆ ಕಳಿಸ್ಬೇಕಂತಂದರೆ ಪ್ರತಿಯೊಂದು ದೇಶಕ್ಕೆ ಕೂಡ ಅದೇ ಒಂದು ಸ್ಟ್ಯಾಂಡರ್ಡ್ಸ್ ಇದ್ದಾವೆ, ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ಇರ್ತವೆ. ಬಜಾಸ್ ನಿಮ್ಗೇನಾದರೂ ನಿಮ್ಮ ಫಸಲಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಿಮಗೇನಾದರೂ ಪೆಸ್ಟಿಸೈಡ್ ಇತ್ತು ಅಂತಂದರೆ ಎಲ್ಲ ವಾಪಸ್ ಕಳಿಸ್ತಾರೆ. ತಮಗೆಲ್ಲ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ ನೋಡಿರ್ಬೋದು ಆಲ್ಮೋಸ್ಟ್ ಇದರಲ್ಲಿ ಚೈನಾದಿಂದ ಆಮೇಲೆ ಅಮೆರಿಕದಿಂದ 20 ಕಂಟೈನರ್ಸ್ ಅಷ್ಟು ಮೆಣಸಿನಕಾಯಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಇಂಡಿಯಾಗೆ. 20 ಕಂಟೈನರ್ ಆಲ್ಮೋಸ್ಟ್ 20 ದಶಲಕ್ಷ ಟನ್ ಅಷ್ಟು ಚಿಲ್ಲಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅದ್ರ ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿ ಅಂತ. ಹಾಗೆಯೇ ತಮ್ಗೆಲ್ಲ ಗೊತ್ತಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಔಷಧ ಉಳಿತಾರೆ ಇದಕ್ಕೆ. ಹಾಗಾಗಿ ತಾವುಗಳು ಏನಾದ್ರು ಬ್ರ್ಯಾಂಡಿಂಗ್ ಮಾಡಬೇಕು ಅಂತಂದ್ರೆ ತಾವು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಮೇಂಟೈನ್ ಮಾಡಿದ್ರೆ ನಿಮಗೆ ಬ್ರ್ಯಾಂಡಿಂಗ್ ಆಗುತ್ತೆ. ಬ್ರ್ಯಾಂಡಿಂಗ್ ಮಾಡಬೇಕು ಅಂತಂದ್ರೆ ನಿಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು. ನಿಮ್ಗೆ ಚೆನ್ನಾಗಿರ್ಬೇಕಂತಂದ್ರೆ ಬೇಸ್ ಆನ್ ಪ್ರೀ ಸ್ಟ್ರಕ್ಚರ್ ಫಾರ್ಮೆಟ್ಸ್ ಅಲ್ಲಿ ಅಥವಾ ತಾವುಗಳು ಸರ್ವೆ ಮಾಡಿ ಯಾರು ಕಡಿಮೆ ಪ್ರಮಾಣದಲ್ಲಿ ಔಷಧಿ ಹೊಡಿತಾರೆ ಅಂತ ಕಡೆ ಪ್ರೊಕ್ಯೂರ್ ಮಾಡಿಕೊಂಡು ತಾವು ಲೇಬಲಿಂಗ್ ಮಾಡಿರಬೇಕು. ಅದು ಮೇಜರ್ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಮಿಲ್ಲಿಂಗ್ ಇದೆ. ನಿನ್ನೆ ಅಷ್ಟೇ ನಾನು ನನ್ನ ಪ್ರೊಸೆಸಿಂಗ್ ಇವರು ವ್ಯಾಕ್ಯೂಮ್ ಪ್ಯಾಕಿಂಗ್ ಇನ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ಒಬ್ಬ ರೈತರು, ಅವ್ರ ಹೆಸರು ರಾಘವೇಂದ್ರ, ಆ ಫೋನಲ್ಲಿದೆ ರಾಘವೇಂದ್ರ ಅಂತ ಅವ್ರ ಹೆಸರು. ಅವ್ರು ಸಣ್ಣ ಪ್ರಮಾಣದ ಅದು ಪುಣೆದಿಂದ ಮಹಾರಾಷ್ಟ್ರದಿಂದ ಒಂದು ಹೇಳಿ ತಂದಿದ್ದಾರೆ ಪ್ರೊಸೆಸ್ ಮಾಡಲಿಕ್ಕೆ. ಇಲ್ಲೇ ಮಿಲ್ಲಿಂಗ್ ಮಾಡಿದ್ದಾರೆ, ಇದೇ ಇನ್ಸ್ಟಿಟ್ಯೂಟಲ್ಲಿ ಮಿಲ್ಲಿಂಗ್ ಮಾಡಿದ್ದಾರೆ ನೋಡಿ. ಅವ್ರ ರೈತರು ಸಣ್ಣ ಪ್ರಮಾಣದಲ್ಲಿ ಕೂಡ ಅವರು ಒಂದು 100 ಕೆಜಿಯಷ್ಟು ತಗೊಂಬಂದು ಇಲ್ಲೇ ಮಿಲ್ಲಿಂಗ್ ಮಾಡಿ ವಿಥೌಟ್ ಪಾಲಿಶಿಂಗ್ ಏನು ಮಾಡಿಲ್ಲ, ಅದನ್ನು ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ಬೆಂಗಳೂರು ಪ್ರೊಸೆಸ್ ಮಾಡಿ ನಡೆಸ್ತಾ ಇದ್ದಾರೆ. ಸಣ್ಣ ಪ್ರಮಾಣದ ಒಬ್ಬರೇ ಇದೆ. ಅದು ಯಾಕಂದ್ರೆ ನಾನು ಖುಷಿ ಅನಿಸ್ತಾ ಒಂದು 3 ಕೇಸ್ ತಗೊಂಡೆ, ನನ್ನ ಮನೇಲಿದೆ, ಆದರೆ ಸ್ಟಿಲ್ ಐಟಕ್ಕೆ ಒಂದು 3 ಕೇಸ್ ತಗೊಂಡೆ, ನನಗೆ ತುಂಬ ಚೆನ್ನಾಗಿ ಅನಿಸ್ತದೆ. ಸೊ ಹಾಗಾಗಿ ವಿಥೌಟ್ ಪಾಲಿಶಿಂಗ್ ಭಾಳ ಡಿಮ್ಯಾಂಡ್ ಇರ್ತದೆ. ಈಗೇ ನಾವು ಮಾರ್ಕೆಟಲ್ಲಿ ತೊಗೊಳ್ತೀವಲ್ಲ, ಸಾಟೆಕ್ಸ್ ಇದರಿಂದ ಮಾಡಿ ನಮಗೆ ಪ್ರೊಸೆಸ್ ಮಾಡ್ತಾರೆ. ಇದು ನ್ಯಾಚುರಲ್ ಆಗಿ ಇಲ್ಲೇ ಕಾಲ್ ಮಾಡಿದ್ದೆ, ಇದು ಮಿಲ್ಲಿಂಗ್ ಮಾಡಿದ್ದು, ಒಂದು ನೆನಾಕಿದ್ ಮಾಡಿದ್ದು, ಒಂದು ಡೈರೆಕ್ಟ್ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ ತಾವುಗಳು ಕೂಡ ತಮ್ಮ ಮೆಟೀರಿಯಲನ್ನು ತಮ್ಮ ಪಲ್ಸಸ್ಸನ್ನು ಎಷ್ಟು ಪ್ರಮಾಣದಲ್ಲಿ ನೀವು ಬ್ರ್ಯಾಂಡಿಂಗ್ ಮಾಡಿ ಮಾರ್ಬೇಕನ್ಕೊಂಡ್ರು ಎಲ್ಲ ಕೂಡ ಪ್ರೀ ಆಪರೇಟಿವ್ ಮೆಥಡ್ಸಿಂದ ಹಿಡಿದು ಆಮೇಲೆ ಪೆಸ್ಟಿಸೈಡ್ಸ್ ಕಡಿಮೆ ಇರ್ತಕ್ಕಂಥ ಜಾಗ ತಗೊಂಬಂದು ಪ್ರೊಸೆಸ್ ಮಾಡಿ ನೀವು ಮಾಡಿ ಆಮೇಲೆ ವ್ಯಾಕ್ಯೂಮ್ ಪ್ಯಾಕ್ ಮಾಡಬೇಕು. ವ್ಯಾಕ್ಯೂಮ್ ಪ್ಯಾಕೆಟ್ ಈಗ ನೋಡಿ ನಿಮ್ಮ ಸಿನ್ನೂರವರೇ ಸಿಕ್ಕಾಪಟ್ಟೆ, ಅವರು ವಿ ಸಿ ಪ್ಯಾಟ್ಲ್ ಅವರು, ನೀವು ಜಸ್ಟ್ ನೀವು ಹೋಗಿ ರೈಸ್ ಪ್ಯಾಕ್ ಮಾಡಿದ್ದಾರೆ ವ್ಯಾಕ್ಯೂಮ್ ಪ್ಯಾಕಿಂಗ್, ಹಿಟ್ಟು ಗೋಧಿ ಹಿಟ್ಟು ಪ್ಯಾಕ್ ಮಾಡಿದ್ದಾರೆ, ಸಕ್ಕರೆ ಪ್ಯಾಕ್ ಮಾಡಿದ್ದಾರೆ, ಶೇಂಗಾ ಪ್ಯಾಕ್ ಮಾಡಿದ್ದಾರೆ, ಎಲ್ಲ ವ್ಯಾಕ್ಯೂಮ್ ಪ್ಯಾಕಿಂಗ್ಗೆ ಎಂಟೈರ್ ಇಷ್ಟು ದೊಡ್ಡ ರೂಮ್ ಇದೆ, ಎಲ್ಲ ವ್ಯಾಕ್ಯೂಮ್ ಪ್ಯಾಕಿಂಗ್ಗೆ ನೋಡಿ ತುಂಬ ಖುಷಿ ಅನಿಸುತ್ತೆ. ಅಂತ ದಯವಿಟ್ಟು ತಾವು ಈ ಒಂದು ನೂತನವಾಗಿರ್ತಕ್ಕಂಥ ಒಂದು ವ್ಯಾಕ್ಯೂಮ್ ಪ್ಯಾಕಿಂಗನ್ನು ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿಕೊಂಡು ಈ ಥರ ಪ್ಯಾಕಿಂಗ್ ಮಾಡಿಕೊಂಡಾಗ ನೀವು ತುಂಬ ದಿನದವರೆಗೆ ನಿಮ್ಮ ಮೆಟೀರಿಯಲ್ ಇಟ್ಕೋಬೋದು, ಕಾಪಾಡ್ಕೋಬೋದು, ಆಮೇಲೆ ರೇಟ್ ಬಂದಾಗ ನೀವು ಸೇಲ್ ಮಾಡ್ಬೋದು. ಸೊ ಇಷ್ಟು ಸಿಕ್ಕಾಪಟ್ಟಿದ್ದಾವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಮಲ್ಲಿಕಾರ್ಜುನ ಎಸ್ ಅಯ್ಯನಗೌಡ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ. ರಾಯಚೂರು ಜಿಲ್ಲೆ ಅಂದ ತಕ್ಷಣ ಇರಿಗೇಟೆಡ್ ಬೆಲ್ಟ್ ಇದೆ, ಡ್ರೈ ಲ್ಯಾಂಡ್ ಇದೆ, ಎಲ್ಲ ಇದೆ. ಸೊ ನೀವು ಎಲ್ಲ ಕಡೆಯಿಂದ ಬಂದಿರೋ ತಿಳ್ಕೊಳ್ತೇನೆ. ಇರಿಗೇಟೆಡ್ ಬೆಲ್ಟಲ್ಲಿ ಭತ್ತ ಬಿಟ್ಟರೆ ಬೇರೆದು ಇಲ್ಲೇ ಇಲ್ಲ, ಭತ್ತ ಭತ್ತ ಭತ್ತ. ಈಗಂತೂ ಮತ್ತೆ ಕಡಿಮೆ ಆಗ್ಬಿಟ್ಟೈತಿ. ಎರಡನೇ ಇಲ್ಲ ಅಂತಂದ್ರೆ ಇನ್ನೇನು ಮಾಡಬೇಕು ಅನ್ನೋ ಉದ್ದೇಶ ನೀವು ತಿಳ್ಕೊಬೇಕು. ವರ್ಷ ಪೂರ್ತಿ ಭತ್ತ ತೊಗೊಂಡಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿದೆ ನಿಮಗೆ. ಸವಳು ಜವಳು ಎಲ್ಲ ಆಗಿ 3.25 lakh hectares ಇದ್ದಿದ್ದು ಈಗ 1 lakh hectares ಆಲ್ರೆಡಿ ಸಾಲ್ಟ್ ಅಫೆಕ್ಟೆಡ್ ವಾಟರ್ ಲಾಗಿಂಗ್ ಆಗಿ ಹೋಗ್ಬಿಟ್ಟಿದೆ. ಆಮೇಲೆ ನೀರು ನಮ್ಮ ಸಿರುವಾರದಿಂದ ದಾಟಿ ಹೋದ ಮೇಲೆ ನೀರೇ ಬರೋದಿಲ್ಲ. ಸೊ ಅಂಥ ಒಂದು ಕಂಡೀಷನ್ ಇದ್ದಾಗ ನಾವು ಯಾಕೆ ಎಣ್ಣೆ ಕಾಳು ಮತ್ತು ದ್ವಿದಳ ಧಾನ್ಯಕ್ಕೆ ಹೋಗಬಾರ್ದು ಅಂತ. ಸೊ ನಮ್ದು ಒಂದು ವೆರೈಟಿ ಸ್ವಲ್ಪ ಚೇಂಜ್ ಮಾಡ್ಬೋದು. ಭತ್ತನೇ ಅಂತಂತ ಇಟ್ಕೊಳ್ಳೋದು ಬದಲಿ ಟ್ರೆಡಿಷ್ನಲಿ ಮತ್ತೊಂದು ಬೇರೆ ಬೆಳೆಗೆ ನೀವು ಶಿಕ್ಷ ಅನ್ನಾದ್ರೆ ಡೆಫಿನೆಟ್ಲಿ ಒಂದು ಸಹಯೋಗ ಆಗುತ್ತೆ. ಮತ್ತು ಇದರಲ್ಲಿ ಮತ್ತು ಗುಲ್ಬರ್ಗ ವಿಭಾಗದಲ್ಲಿ ನಮಗೆ ದ್ವಿದಳ ಧಾನ್ಯ ಏನಿದೆ ಬೇಳೆಕಾಳು ಚೆನ್ನಾಗಿ ಬರುತ್ತೆ, ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ ಅಂತ ಗೊತ್ತಾದ ಮೇಲೆ ಅದನ್ನ ಯಾಕೆ ಲಾಭ ಪಡ್ಕೋಬಾರ್ದು? ಹಾಂ, ನಮ್ಮದು ಸಮೀಪ ಜಿಲ್ಲೆ ಇದೆ, ಇಲ್ಲಿಂದ ಯಾಕೆ ನಾವು ಅದನ್ನ ತೊಗೊಂಡು ಹೆಂಗಾರು ನಮಗೆ ಕಡಿಮೆ ಇದೆ, ಬೆಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನಮ್ಗೆ ಶಾರ್ಟೇಜ್ ಇದೆ ಅಂತ ಗೊತ್ತಿದೆ, ಅದನ್ನ ಯಾಕೆ ಬೆಳಿಬಾರ್ದು? ಆ ಥರ ಒಂದು ಮುಂದೆ ಬೆಳೆಯುವಂಥ ಒಂದು ಪರಿಸ್ಥಿತಿ ನೀವು ಮನಸ್ಸು ಮಾಡಬೇಕು. ಬರೀ ರೈತರು ಏನು ಮಾಡ್ಬಿಡ್ತಾರೆ, ಒಬ್ರು ಯಾರೋ ಒಂದು ಹೊಸ ತಳಿ ಬಂತು, ಹೊಸದ್ ಬಂದ ತಕ್ಷಣ ಎಲ್ಲರೂ ಅದಕ್ಕೆ ಮುಗಿಬಿದ್ದು ಬಿಡ್ತಾರೆ. ಹಂಗಾಗ್ಬೇಡ್ರಿ. ನಿಮ್ದೇನು ಪ್ಲಾನಿಂಗು, ನಿಮ್ಮ ಮಣ್ಣಿನ ಗುಣಧರ್ಮ ಏನಿದೆ, ಹವಾಮಾನ ಗುಣಧರ್ಮ ಏನಿದೆ, ಈಗಿನ ರಿಕ್ವೈರ್ಮೆಂಟ್ ಏನಿದೆ, ಅದನ್ನ ತಿಳ್ಕೊಂಡು ನೀವು ಒಂದು ಬೆಳೆ ಆಯ್ಕೆಯನ್ನು ಮಾಡಿದ್ದೆ ಆದರೆ ಒಳ್ಳೆ ಪ್ರಮಾಣ ಬರುತ್ತೆ. ಇಲ್ಲಿ ಬಂದಿರೋ ಕಾರ್ಯಕ್ರಮಕ್ಕೆ ಏನೈತಿ, ನೀವು ಪ್ರೊಸೆಸಿಂಗ್ ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕು. ಬರೀ ನಾವು ಬೆಳೆ ಬೆಳೆದ್ವಿ ಅಲ್ಲೇ ಹೊಲ್ದಾಗೇನೆ ಮಾರ್ಕ ಇಟ್ಬಿಟ್ಬಿಟ್ಟು ಅಂತಂದ್ರೆ ನಿಮ್ಗೇನು ಲಾಭ ಬರೋದೇ ಇಲ್ಲ. ಲಾಭ ಬರ್ಬೇಕಂದ್ರೆ ಏನ್ ಮಾಡ್ತಾರೆ, ನಡವರ್ಕ ಬೆಳೆದವರು 5 ತಿಂಗಳ ಬೆಳೆದವರು ಆಗ್ತೈತಿ, 15 ದಿವಸ ತಗೊಂಡು ಕಳಿಸಿದವನಿಗೆ ಲಾಭ ಜಾಸ್ತಿ ಸಿಕ್ಬಿಡುತ್ತೆ. ಆ ಥರ ಆಗಬಾರ್ದು ಅಂತಂದ್ರೆ ನೀವು ಯಾವ ಥರ ಮಾಡಬೇಕು, ಯಾವ ಥರ ನೀವು ಪ್ರಾಸೆಸ್ ಮಾಡಬೇಕು, ಏನು ಥರ ಮಾಡಬೇಕು, ಪ್ರಾಸೆಸಿಂಗ್ ಹೆಂಗೆ ಮಾಡಬೇಕು, ರೇಟ್ ಬಂದಾಗ ಮಾರಬೇಕು ಅಂದರೆ ಸ್ಟೋರೇಜ್ ಫೆಸಿಲಿಟೀಸ್ ಹೆಂಗೆ ಕ್ರಿಯೇಟ್ ಮಾಡ್ಕೊತೀರಿ, ಎಲ್ಲ ಬಂದವೆ. ಕೋಲ್ಡ್ ಸ್ಟೋರೇಜ್ ಬಂದಾಗ ಒಂದು ಕಡೆನೆ, ಸೊ ಕೋಲ್ಡ್ ಸ್ಟೋರೇಜ್ಗಿಂತ ಮುಂಚೆ ಪ್ರಾಸೆಸಿಂಗ್ ಮಾಡಬೇಕು. ಬರೀ ತೊಗರಿನೇ ಅಷ್ಟೇ ಇಟ್ಕೊಂಡ್ರೆ ಆಗೋದಿಲ್ಲ, ಬೇಳೆ ಮಾಡ್ಕೊಳ್ರಿ, ಬೇಳೆ ಮಾಡಿದ್ಮೇಲೆ ಸಾರ್ಟಿಂಗ್ ಮಾಡಿರಿ, ಗ್ರೇಡಿಂಗ್ ಮಾಡಿರಿ. ಮೊದಲು ಮಿನಿಸ್ಟ್ರ್ ಬೇಳೆ ಅಂತ ಬರ್ತೈತಿ, ಇಷ್ಟಾಗಲ್ಲ ಅದಕ್ಕೆ ಹೈಯೆಸ್ಟ್ ರೇಟ್. ಬಟ್ ಅದನ್ನೆಲ್ಲ ಈಗ ಹೋಗಿ ಕಡಿಮೆ ಆಗ್ಬಿಟ್ಟವೆಲ್ಲ, ನೀವು ಸಾರ್ಟಿಂಗೇ ಮಾಡಲ್ಲ, ಎಲ್ಲ ಗ್ರೂಪ್ ಆಗಿ ಏನೈತೆ ಅಂತ ತೋರ್ಬಿಡ್ತೀರಿ. ಸೊ ಸಾರ್ಟಿಂಗ್ ಮಾಡ್ಕೊಳ್ರಿ. ಸಾರ್ಟಿಂಗ್ ಮಾಡ್ಕೊಂಡ್ರೆ ಬೆಳೆ ಪ್ರಮಾಣ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ರೇಟ್ ಜಾಸ್ತಿ ಸಿಗುತ್ತೆ. ಅದು ನಿಮ್ದೆ ಸರ್ ಹೇಳಿದಂಗೆ ವಿಜಯ್ ಸಾಹೇಬ್ ಹೇಳ್ತಾರೆ, ಬ್ರ್ಯಾಂಡಿಂಗ್ ಮಾಡ್ಕೋಬೇಕು ಅಂತಂದ್ರೆ. ಅಂದ್ರೆ ಬ್ರ್ಯಾಂಡಿಂಗ್ ಮಾಡ್ಕೊಂಡ್ರೆ ನಿಮ್ ನ್ಯಾಚುರಲಿ ಯು ವಿಲ್ ಬಿ ಪ್ರಿಫರ್ಡ್. ಒಂದ್ ಯಾವ್ದೋ ಒಂದ್ ನ್ಯಾಚುರಲ್ ಒಂದ್ ಬ್ರ್ಯಾಂಡ್ ಬಂದಿದೆ ಅಂತಂದ್ರೆ ಅದಕ್ಕೆ ಜನರು ತಗೊಳ್ಳೋಂತ ಆಕರ್ಷಣೆ ಜಾಸ್ತಿನೇ, ಬೇರೆನೇ ಇರ್ತೈತಿ. ಅನ್ಬ್ರ್ಯಾಂಡೆಡ್ಗೆ ಆಕರ್ಷಣೆ ಕಡಿಮೆ. ಸೊ ಹಂಗಾಗಿ ಒಂದ್ ನಿಮ್ದೇ ಆದ ಒಂದು ರೈತ ಸಂಘ ಹೆಂಗಾರು ಮಾಡ್ಕೊಂಡಿದ್ರ ನೀವು, ಅದರಿಂದ ಉತ್ಪಾದಕರ ಸಂಘ ಮಾಡ್ಕೊಂಡಿದ್ರ, ಈಗ ಸಂಸ್ಕರಣೆ ಮಾಡಿಕೊಂಡು ಅದರದೇ ನೀವೊಂದು ಬ್ರ್ಯಾಂಡಿಂಗ್ ಮಾಡಿಕೊಂಡ್ರೆ ಅವ್ರು ನ್ಯಾಚುರಲಿ ನೀವು ಎಲ್ಲಿ ಬೇಕಾದ್ರೂ ರಫ್ತು ಮಾಡ್ಬೋದು. ಹೊರದೇಶಕ್ಕೂ ರಫ್ತು ಮಾಡ್ಬೋದು, ಇಂಟರ್ನಲ್ಲೂ ಭಾಳಷ್ಟು ಇದೆ, ಹೊರಕ್ಕೂ ಕಳಿಸ್ಬೋದು. ನಿಮ್ಮ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆದರೆ ಅದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನು ಮಾಡ್ಕೋಬೇಕು, ಗೊಬ್ಬರ ಎಷ್ಟು ಹಾಕ್ಬೇಕು, ಏನೇನು ಕ್ವಾಲಿಟಿ ಇರಬೇಕು ಅದರಲ್ಲಿ, ಅಫಿಡಾವಿಟ್ ಒಂದು ಬೇರೆ ನಾರ್ಮ್ಸ್ ಇದಾವೆ. ಸ್ವಲ್ಪ ನೀವು ಪ್ರಮಾಣ ಜಾಸ್ತಿ ಆದ್ರೂ ಅದು ಎಕ್ಸ್ಪೋರ್ಟಲ್ಲಿ ರಿಜೆಕ್ಟ್ ಆಗ್ಬಿಡ್ತಾವೆ. ಸೊ ಅಂಥ ಒಂದು ಪ್ರಮಾಣದ ಇದ್ದಾಗ ನೀವು ಅದನ್ನೆಲ್ಲ ತಿಳ್ಕೊಬೇಕು. ನೀವು ಟಾರ್ಗೆಟ್ ಎದಕ್ಕೆ ಮಾಡ್ತೀರಾ, ಲೋಕಲ್ ಮಾರ್ಕೆಟ್ ಮಾಡ್ತೀರಾ ಅಥವಾ ಬೆಂಗಳೂರು ಮಡ್ರಾಸ್ ನಮ್ಮ ಹತ್ರ ಇಂಟರ್ನಲಿ ಮಾಡಬೇಕು ಅಥವಾ ರಫ್ತು ಮಾಡಬೇಕು, ಹೊರದೇಶಕ್ಕೆ ರಫ್ತು ಮಾಡಬೇಕು. ಅದನ್ನು ತಿಳ್ಕೊಂಡ್ರೆ ತಕ್ಕಂಗೆ ನೀವು ಕ್ವಾಲಿಟಿನ ಅಶ್ಯೂರ್ ಮಾಡಿಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಫೆಸಿಲಿಟೀಸು, ಪ್ರಾಸೆಸಿಂಗ್ ಇಲ್ಲೆಲ್ಲ ನೋಡ್ರಿ, ತೋರಿಸಿ ನಿಮಗೆ ಮನರಟ್ ಮಾಡಿಬಿಡ್ತಾರೆ ಪ್ರಾಸೆಸಿಂಗ್ ಮಾಡೋದು ಹೆಂಗೆ. ನೀವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಹತ್ರ ತೊಗರಿ ಬೆಳೆದವರಿದ್ರೆ ಇಲ್ಲಿ ತೊಗೊಂಡ್ಬರ್ರಿ, ಪ್ರಾಸೆಸಿಂಗ್ ಮಾಡಿಕೊಡ್ರಿ, ಮಾರಾಟ ಮಾಡೋದು ಕಲೀರಿ. ಹಂಗೆ ಮಾರಾಟ ಮಾಡ್ತಿದ್ರಕ್ಕಿಂತ ಇಲ್ಲಿ ಬಂದು ಪ್ರಾಸೆಸ್ ಮಾಡ್ರಿ, ಪ್ರಾಸೆಸ್ ಮಾಡ್ಕೊಂಡು ತೊಗೊಂಡ್ರಿ. ಅದೇನು ಬೆಲೆ ಏನು ಭಾಳ ಜಾಸ್ತಿ ಇಲ್ಲ ಇಲ್ಲಿ. ನಿಮ್ದೇ ರೈತರೇ ಡೈರೆಕ್ಟ್ಲಿ ಬರ್ಬೋದು, ನೀವು ಎಷ್ಟು ಬೇಕಷ್ಟು ಬರ್ಬೋದು. ಮಿನಿಮಮ್ ಇಷ್ಟೇ 100 ಚೀಲನೇ ಬೇಕು ಅಂತೇನಿಲ್ಲ, ಎಷ್ಟಿದ್ರು ನೀವು ತೊಗೊಂಡು ಬಂದು ಪ್ರಾಸೆಸ್ ಮಾಡ್ಕೊಂಡು ಹೋಗ್ಬೋದು. ಬೆಳೆ ಮಾಡಿಕೊಡ್ರಿ, ಪ್ಯಾಕಿಂಗ್ ಮಾಡಿಕೊಡ್ತಾರೆ. ಪ್ಯಾಕಿಂಗ್ ನೀವು ಎಷ್ಟು ದೊಡ್ಡದು ಮಾಡ್ತೀರಿ ಅದ್ರ ತಕ್ಕಂಗೆ ನಿಮ್ಗೆ. ನೀವು ಲೋಕಲ್ ಮಾರ್ಕೆಟ್ ಮಾಡಿದ್ರೆ 5 ಕೆಜಿಯಿಂದ 10 ಕೆಜಿ ಪ್ಯಾಕಿಂಗ್ ಮಾಡ್ಕೋಬೋದು. ಇಲ್ಲ ನಾವು ಜಾಸ್ತಿನೇ ಮಾಡ್ತೀವಿ ಅಂತಂದ್ರೆ 26 ಕೆಜಿ ಬಂದಿದೆ, 26 ಕೆಜಿ ಇಲ್ಲಿಂದ ನೀವು ಮುಂದೆ ಎಷ್ಟು ಬೇಕಾದಷ್ಟು ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ ಒಂದು ಮಾಡ್ಕೊಂಡಿದ್ದೆ ಆದರೆ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ, ಒಂದ್ಸತಿ ಮಾಡಿಸ್ಕೊಡ್ರಿ ಗೊತ್ತಾಗುತ್ತೆ. ಐಡಿಯಾ ಬಂದ ಮೇಲೆ ನಿಮ್ಮದೇ ಆದ ಒಂದು ಪ್ಲಾಂಟ್ ಈಗ ನಬಾರ್ಡ್ ಸಹಯೋಗದ ಹೆಂಗಾರು ಕೊಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಬೇಕಷ್ಟು ಸಾಲ ಕೊಡ್ತಾರೆ, ಅದು ರೈತ ಉತ್ಪಾದನಾ ಸಂಘದಿಂದ ನಿಮ್ಗೆ ಸಬ್ಸಿಡಿನೂ ಸಿಗ್ತಾ ಇದೆ. ಸೊ ಅದನ್ನೊಂದು ಉಪಯೋಗ ಮಾಡಿಕೊಂಡು ಸಂಸ್ಕರಣಾ ಘಟಕ ಒಂದು ಸ್ಥಾಪನೆ ಮಾಡಬೇಕು. ಮಾಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ನೀವೊಂದು ಮುಂದಿನ 2 ವರ್ಷದಲ್ಲಿ ನಾವು ಮತ್ತೆ ನಿಮ್ಮ ಸಂಸ್ಕರಣಾ ಘಟಕಕ್ಕೆ ಬೆಟ್ಟಿ ಕೊಡುವಂಗೆ ಆಗ್ಬೇಕು. ಇಲ್ಲಿಗೆ ನಿಂದ್ರಬಾರ್ದು, ನಮ್ಮ ಸಂಬಂಧ ಇಲ್ಲಿಗೆ ಎಂಡ್ ಆಗಬಾರ್ದು. ನೀವು ಮತ್ತೆ ಇನ್ನು 1 ವರ್ಷ ಆದ್ಮೇಲೆ ನಾವು ಕರಿಬೇಕು, ಬರ್ರಿ ಸರ್ ನಮ್ದು ಇಂಥ ಒಂದು ಈಗ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಗೆ ಇಷ್ಟೆಲ್ಲ ಉಪಯೋಗ ಆಗಿದೆ, ಒಂದು ಘಟಕ ಸ್ಥಾಪನೆ ಮಾಡಿದ್ವಿ, ನಾವು ಇಷ್ಟು ಮುಂದುವರೆದೀವಿ ಅಂತ ನೀವು ಬಂದದ್ದು ಅದೇ ನಮ್ಮ ಖುಷಿ. ಈಗ ಈ ಮಾಡಿ ಟ್ರೈನಿಂಗ್ ಮಾಡಿರೋದು ಖುಷಿಯಪ್ಪ ಅಂತಂದ್ರೆ ನೀವು ಮುಂದೆ ಒಂದು 2 ವರ್ಷದಲ್ಲಿ ಡೆವಲಪ್ ಆಗಬೇಕು, ಅಂದಾಗ ಮಾತ್ರ ಈ ಒಂದು ಟ್ರೈನಿಂಗ್ ಈಗ ಸಾರ್ಥಕತೆ ಬರ್ತದೆ ಅಂತ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ರೈತ ಉತ್ಪಾದಕ ಕಂಪನಿಯ ಸದಸ್ಯರುಗಳು, ರೈತರುಗಳು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ 2 ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿವಿಧ ವಿಷಯಗಳ ಕುರಿತು ಮಾಹಿತಿಯನ್ನು ಪಡ್ಕೊಂಡರು. ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಮೌಲ್ಯ ಸರಪಣಿ ನಿರ್ವಹಣೆ ಕುರಿತು ನಡೆದಂತಹ ಈ 2 ದಿನದ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ನಿರೂಪಣೆಯನ್ನು ಆಹಾರ ತಜ್ಞರಾದಂತಹ ಡಾಕ್ಟರ್ ಪಿಎಫ್ ಮಠದ್ ಇವರುಗಳು ನಿರ್ವಹಿಸಿದರೆ, ವಂದನಾರ್ಪಣೆಯನ್ನು ಡಾಕ್ಟರ್ ಶರಣಗೌಡ ಹಿರೇಗೌಡ ಇವರುಗಳು ನಿರ್ವಹಿಸಿದರು. ಇದುವರೆಗೆ ದಿನಾಂಕ 18/6/2025 ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಜರುಗಿದ ದ್ವಿದಳ ಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार hey, ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಹನುಮಪ್ಪ ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದಾ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಹಾಲು ಒಳ್ಳದ ಒಳಗೇನು ಅಲ್ಲ ದಡದಡಕ್ಕೆಲ್ಲ ಇಳದಾನ. ಏ ದಡದಡಕ್ಕೆಲ್ಲ ಇಳದನು ಮಾಳ ರಾಯ ಮಾರ್ಗ ಇಳದಾನ. ಏ ರಾಯ ಮಾರ್ಗ ಇಳದನು ಮಾಳ ಪರವಣಿ ಮಾಡಿ ಹೊಂಟಾನ. ಎಲ್ಲಿಗೆ ಬರುವ ತಾನೇನ? ಒಳ್ಳದ ಒಳಗೇನು ಮುಂದೇನು ಮಾಡು ತಾನೇನ? ತಗದಗನೆ ಎಂಬ ತಗಲಿಯ ಕಳೆದಾನ, ಮೂಡಿಗೆ ಮುಂಡಸು ಕಳೆದಾನ. ಹಾಲು ಒಳ್ಳದ ಒಳಗೇನು ಜಾಮು ಜಾಳಕ ಮಾಡ್ಯಾನು. ಏನಮ್ಮಪ್ಪ ಮಾರಾಯ್ನು ಎಲ್ಲ ಜಾಮು ಜಾಳಕ ಮಾಡ್ಯಾನ. ಏ ಜಾಮು ಜಾಳಕ ಮಾಡ್ಯಾನು ಮಾಡಣ ನಿಯಮ ನಿತ್ಯವ ಮಾಡ್ಯಾನ. ಕರುತು ಕಾಟ ದೋದರು ಮಾಲಣ್ಣ ಕಟ್ಟಿ ಹೂಡುವು ತಾನೇನು? ಏ ಅಡಿಕೆ ದಡಿಯ ದೋದರು ಮಾಲಣ್ಣ ಕೊಡಿ ತುಂಬ ನೀಲಿಗೆ ವೈದಾನ. ಏ ಶಿವನೇಲಮ್ಮ ಅಂದನು ಮಾಲಣ್ಣ ಶೀತಳ ಬಿಂಡಿಗೆ ತುಂಬಾನ. ನಾಚನ ಮೂಡಿಗೆ ಮುಂಡಸ ತುಂಬಾನು. ಹೋಮದ ಕಂಬಳಿ ಒತ್ತಾನಪ್ಪ ನೇಮದ ಬೆತ್ತ ಇಡದಾನ. ಪಂಡರ ಬರಣಿ ತರಿಸಾನು ಅಲ್ಲಿ ದಂಡ ಕೋಲ್ ಇಡದಾನ. ಅರಣ್ಯಲಮ್ಮ ಎಂದಾನು ಹೂವಿನ ದುರುಡಿ ಬದಲೀಗ. ಹಾಲು ಹಳ್ಳವ ಬಿಟ್ಟಾನು ರಾಯ ಮಾರಗ ಇಡದಾನ. ಅಲ್ಲೇನೋ ಇಲ್ಲೇನೋ ಮಾಳಪ್ಪ ಎಲ್ಲಿಗೆ ಬರುವ ತಾನೇನ? ಗೇಣಿನ ಜಾಡಿ ಕಂಬಳಿ ಮುರಿದು ಟೊಪ್ಪಿಗೆ ಮಾಡ್ಯಾನ. ಮುರಿದು ಟೊಪ್ಪಿಗೆ ಮಾಡ್ಯಾನು ಮಾಳಪ್ಪ ಹರದಡಿ ಹೂವ ಹಾದಾನ. ಮಲ್ಲಿಗೆ ಎತ್ತಾನಲ್ಲ ಬಿಳಿಯ ಮಲ್ಲಿಗೆ ಎತ್ತಾನ ಹೂವೇನಾ ಏಳು ಕೊಳ್ಳದ ಹೂವ ಎತ್ತಿ ಒತ್ತಿ